ಭವಿಷ್ಯದೊಡಲಿಗೆ ಒಗ್ಗೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ ಮೈಗೊಡವಿದೆ ಮೂಕ ಜನ ಕೈ ಹಿಡಿ ನಾಕು ಜನ ಮೈಗೊಡವಿದೆ ಮೂಕ ಜನ ಕೈ ಹಿಡಿ ನಾಕು ಜನ ಎತ್ತೇಳಲಿ ಎಲ್ಲ ಗುಣ ಸಮೃದ್ಧ ಬಾಳಿಗೆ ಎತ್ತೇಳಲಿ ಎಲ್ಲ ಗುಣ ಸಮೃದ್ಧ ಬಾಳಿಗೆ ಸಮೃದ್ಧ ಬಾಳಿಗೆ ನನ್ನ ದೇಶ ನನ್ನ ಜನ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಧನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಇದುವರೆಗೆ ನೀವು ಆಲಿಸಿದಿರಿ. ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ರೇಡಿಯೋ ಧಾರಾವಾಹಿ ಡಾ ಶಿವರಾಮ ಕಾರಂತರ ಅಳಿದ ಮೇಲೆ ಈ ಕಾದಂಬರಿಯ ಬಾನುಲಿ ರೂಪ ಪ್ರಸಾರವಾಗುವುದು. ರಚನೆ ಡಾ ಎಚ್ಎಸ್ ವೆಂಕಟೇಶ್ ಮೂರ್ತಿ, ನಿರ್ಮಾಣ ಎಚ್ಎಸ್ ಸರಸ್ವತಿ. ನಾಳೆ ರಾತ್ರಿ 7 ಗಂಟೆಗೆ ಕೃಷಿರಂಗದಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಮತ್ತು ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಕಾರ್ಯಕ್ರಮ ಕುರಿತು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಎಸ್ಎಂ ದೀಪಜ ಹಾಗೂ ಕೃಷಿ ಉಪನಿರ್ದೇಶಕರು ಎಂಎನ್ ಮಂಜುಳ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಾಳೆ ರಾತ್ರಿ 9:15ಕ್ಕೆ ಚಳಿಗೆ ಬಳಲಿದ ಕವಿಗಳು ಮಾತನಾಡುತ್ತಾರೆ ಡಾ ಕೆ ಮಾಲತಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 9:30ಕ್ಕೆ ಕನ್ನಡ ಭಾರತಿಯಲ್ಲಿ ಹಿರಿಯ ಲೇಖಕ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಧಾರವಾಡ ಕೇಂದ್ರದ ಕೊಡುಗೆ ಇದು. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಮಾವು ಹೂ ಬಿಡುವ ಸಂದರ್ಭದಲ್ಲಿ ಸಸ್ಯ ಸಂರಕ್ಷಣೆ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ದೇವರಾಜ್ ಅವರೊಂದಿಗೆ ಸಂದರ್ಶನವನ್ನ ಕೇಳುತ್ತೀರಿ. ನಂತರ ಜನಪದ ಗೀತೆಯನ್ನು ಕೂಡ ಆಲಿಸಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಒಂದೆರಡು ಪ್ರಕಟಣೆಗಳು. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಡಾಕ್ಟರ್ ದೇವರಾಜ್ ಅವರೇ. ನಮಸ್ಕಾರ. ಮಾವು ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು, ಇದನ್ನ ಹಣ್ಣುಗಳ ರಾಜ ಅಂತ ಕೂಡ ಕರೀತಾರೆ. ಹೌದು. ಈ ಮಾವಿನ ಬೆಳೆಗೆ ಈ ಹೂ ಬಿಡುವಂತ ಸಮಯದಲ್ಲಿ, ವಿಶೇಷವಾಗಿ ಚಳಿಗಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಹೌದು. ಅದರಲ್ಲಿ ರೋಗಗಳ ಸಮಸ್ಯೆ ಆಗ್ಬಹುದು, ಕೀಟಗಳ ಸಮಸ್ಯೆ ಆಗ್ಬಹುದು, ಮತ್ತೆ ಬೇರೆ ಒಂದು ಸಸ್ಯ ಶಾರೀರಿಕ ಸಮಸ್ಯೆಗಳಾಗಬಹುದು. ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕಾಗತ್ತೆ, ಸಸ್ಯ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತ. ಮೊದಲಿಗೆ ಈ ಮಾವಿನ ಬೆಳೆಗೆ ಬರುವಂತ ರೋಗಗಳ ಬಗ್ಗೆ ನಾವು ನೋಡೋದಾದ್ರೆ, ಈ ಮಾವಿಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವ ಅಂತೀರಿ? ಮಾವಿಗೆ

ಬೀಳ್ತಾ ಇದ್ದಾಗ ಇದನ್ನ ನಾವು ಸಿಂಪರಣೆ ಮಾಡ್ಕೋಬೇಕಾಗುತ್ತೆ, ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ 15 ದಿನಗಳ ಅಂತರದಲ್ಲಿ ಪುನರಾವರ್ತನೆ ಮಾಡಿ ನೋಡ್ಕೊಂಡು ಈ ವಾತಾವರಣ ನೋಡಿ ರೋಗದ ತೀವ್ರತೆ ನೋಡ್ಕೊಂಡು ಪುನರಾವರ್ತನೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಶಿಲೀಂಧ್ರನಾಶಕ ಬದಲಾಯಿಸಿ ಮಾಡ್ತಾ ಇರ್ಬೇಕು. ಬದಲಾಯಿಸಿ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನೊಂದು ತಾವು ತಿಳಿಸಿದ್ದು ವಿಕೃತ ಹೂ ಗೊಂಚಲು ರೋಗ. ಹೌದು, ಇದರ ಲಕ್ಷಣಗಳು ಹೇಗಿರ್ತವೆ ಅಂತ? ವಿಕೃತ ಹೂಗೊಂಚಲು ಅದು ಹೆಸರೇ ಹೇಳ್ತಾ ಇರೋ ಹಾಗೆ ಇದು ಈ ಬೆಳೆ ಬೇರೆ ಬೇರೆ ಹಂತಗಳಲ್ಲಿ ಏನಾಗುತ್ತೆ, ಈ ಎಳೆ ಕಡ್ಡಿಗಳು ಅಲ್ಲಿರ್ತಕ್ಕಂಥ ಎಲೆಗಳು ಏನಾಗುತ್ತೆ ಚಿಕ್ಕದಾಗ್ತವೆ. ಹೌದು, ಆಮೇಲೆ ಒತ್ತೊತ್ತಾಗಿ ಬೆಳೆದು ಸುಳಿ ಮುದುಡ್ಕೊಂಡಿರುತ್ತೆ, ಒಂದು ರೀತಿ ವಿಕಾರ ರೂಪ ಪಡ್ಕೊಂಡಿರುತ್ತೆ. ಅದೇ ರೀತಿ ಹೂ ಗೊಂಚಲು ಸಹ ಇದೇ ರೀತಿ ವಿಕೃತ ರೂಪ ಪಡೆದುಕೊಂಡು ಕಾಯಿ ಕಚ್ಚೋದಿಲ್ಲ. ಇದು ಮುಖ್ಯವಾದ ಒಂದು ಲಕ್ಷಣ ಅಂತೀರಿ. ಇದರ ನಿರ್ವಹಣೆ ಹೇಗೆ ಮಾಡ್ಕೋಬಹುದು ಅಂತೀರಿ? ಈ ವಿಕೃತ ಗೊಂಚಲು ಇದನ್ನ ನಿರ್ವಹಣೆ ಮಾಡ್ಕೋಬೇಕು ಅಂತಂದ್ರೆ ಇದಕ್ಕೆ ಆಗಿರ್ತಕ್ಕಂಥ ಭಾಗನ ನಾವು ಕತ್ತರಿಸಿ ನಾಶ ಮಾಡಬೇಕಾಗತ್ತೆ. ಆಮೇಲೆ ಈ ಬೋರ್ಡ್ ಪೇಸ್ಟ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಕತ್ತರಿಸಿದ ಭಾಗಕ್ಕೆ ಲೇಪನ ಮಾಡಬೇಕಾಗತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಏನು ಅಂತಂದ್ರೆ ಈ ಸಾವಯವ ಗೊಬ್ಬರಗಳು, ಇದರ ಜೊತೆಗೆ ಈ ಲಘು ಪೋಷಕಾಂಶಗಳನ್ನ ನಾವು ಗಿಡಕ್ಕೆ ಚೆನ್ನಾಗಿ ಒದಗಿಸೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗಿ ಮುಂದಿನ ದಿನಗಳಲ್ಲಿ ಇದು ಬರದಿರ ಆಗುತ್ತೆ. ಇನ್ನ ಮುಖ್ಯವಾಗಿ ಮಾವಿಗೆ ಸಾಕಷ್ಟು ಕೀಟಪೀಡಿಗಳು ಕೂಡ ಈ ಒಂದು ಹೂವಿನ ಒಂದು ಸಮಯದಲ್ಲಿ ಚಳಿಗಾಲದಲ್ಲಿ ಬಾಧಿಸ್ತವೆ. ಹೌದು, ಆ ಕೀಟಗಳು ಯಾವ್ಯಾವ ಅಂತೀರಿ? ಈ ಮಾವಿನ ಬೆಳೆಗೆ ಬರ್ತಕ್ಕಂತ ಹಲವಾರು ಕೀಟಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂತಂದ್ರೆ ಈ ಜಿಗಿ ಹುಳು ಅಂತಂದೇಳಿ, ಆಮೇಲೆ ಕಾಂಡ ಕೊರಕ, ಇವೆರಡು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದ್ರೆ ಜಿಗಿ ಹುಳುಗಳು ಹೇಗೆ ಹಾನಿಯನ್ನ ಉಂಟು ಮಾಡ್ತವೆ ಅಂತೀರಿ? ಈ ಜಿಗಿ ಹುಳು ಏನಾಗುತ್ತೆ, ಈ ಕೀಟಗಳು ಸಾಮಾನ್ಯ ನವೆಂಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೆ ಈ ಹೂ ಬಿಡೋ ಅಂತ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆಮೇಲೆ ಇವು ಈ ಎಲೆಗಳ ಮೇಲೆ ಜಿಗಿತಾ ಇರ್ತವೆ. ಅವಾಗ ಏನಾಗುತ್ತೆ, ಈ ನಾವು ಈ ತರಗೆಲೆಯನ್ನ ಅಲ್ಗಾಡಿಸಿದ್ರೆ ಯಾವ ರೀತಿ ಶಬ್ದ ಬರುತ್ತಾ ಆ ರೀತಿ ಒಂದು ಶಬ್ದ ಬರ್ತಾ ಇರುತ್ತೆ. ಆಮೇಲೆ ಈ ಹುಳುಗಳು ಏನಿರ್ತವೆ, ಈ ಎಳೆದಾಗಿರ್ತಕ್ಕಂತ ಈ ಒಂದು ರೆಂಬೆಗಳು ಅಥವಾ ಎಲೆಗಳಿಂದ ರಸ ಹೀರಿ ಒಂದ್ ರೀತಿ ಲಕ್ಷಣ ಕಾಣಿಸ್ತದೆ, ಅದನ್ನ ಜಿಗಿ ಸುಡು ಅಂತ ಹೇಳ್ತೇವೆ. ಸುಟ್ಟಂಗೆ ಕಾಣುತ್ತೆ, ಸುಟ್ಟಂಗೆ ಕಾಣುತ್ತೆ. ಈ ಜಿಗಿ ಹುಳು ಹಾನಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ಹೂವಿನ ಮೊಗ್ಗು ಇವೆಲ್ಲ ಸಹ ಬಾಡಿ ಉದುರೋಗ್ತವೆ. ಆಮೇಲೆ ನಾನು ಆಗ್ಲೇ ಹೇಳಿದಂಗೆ ಈ ಕೀಟಗಳು ಎಲೆ ಮತ್ತೆ ಹೂಗೊಂಚಲ ಮೇಲೆ ಸಿಹಿ ಆಗಿರ್ತಕ್ಕಂತ ಒಂದು ಅಂಟು ದ್ರವ ಬಿಡುತ್ತೆ. ಸೊ ಇದ್ರ ಮೇಲೇನೆ ಈ ಕಪ್ಪಾದ ಬೂಸ್ಟ್ ನಾನು ಆಗ್ಲೇ ಹೇಳಿದಂಗೆ ಕಪ್ಪು ಕಾಡಿಗೆ ರೋಗ ಅಂತೇಳಿ, ಸೊ ಅದು ಬೆಳೆಯುವಂತದ್ದು. ಸೊ ಇದು ಜಾಸ್ತಿ ಆದ್ರೆ ಒಮ್ಮೊಮ್ಮೆ ಇಳುವರಿನಲ್ಲಿ 25-60% ವರೆಗೂ ಸಹ ಕಡಿಮೆ ಆಗಿರುವಂತ ನಿದರ್ಶನಗಳು ಇದೆ. ಹಾಗಾಗಿ ಜಿಗಿ ಹುಳು ತುಂಬಾ ಪ್ರಮುಖವಾಗಿರ್ತಕ್ಕಂತ ಒಂದು ಕೀಟಪೀಡೆ. ಇನ್ನ ಈ ಜಿಗಿ ಹುಳುವಿನ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಈ ಜಿಗಿ ಹುಳ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಹಲವಾರು ಕ್ರಮಗಳಿದೆ. ಸೊ ಅದರಲ್ಲಿ ಕೆಲವು ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂತಂದ್ರೆ ಈ ಅಂತರ ಸ್ಪೇಸಿಂಗ್ ಅಂತ ಏನ್ ಹೇಳ್ತೀವಿ, ಇದು ಒಂದು 10 ಮೀಟರ್ಗೆ 10 ಮೀಟರ್ ಅಂತರ ಕೊಡಬೇಕು, ಅಥವಾ 12 ಮೀಟರ್ಗೆ 12 ಮೀಟರ್ ಅಂತರ ಕೊಡಬೇಕು. ಅಂತರದಲ್ಲಿ ನಾಟಿ ಮಾಡೋದ್ರಿಂದ ಈ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ತುಂಬಾ ಕ್ಲೋಸ್ ಒತ್ತಾಗಿ ನಾಟಿ ಮಾಡಿದಾಗ ರೋಗಗಳು ಜೊತೆಗೆ ಕೀಟಗಳ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಸರಿ, ಹಾಗಾಗಿ ಸ್ವಲ್ಪ ಒಳ್ಳೆ ಸ್ಪೇಸಿಂಗ್ ಅಂತರ ಕೊಟ್ಟು ನಾಟಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ. ಅಂದ್ರೆ ಒತ್ತಾಗಿ ನಾವು ನಾಟಿ ಮಾಡಿಕೊಂಡ್ರೆ ನಾವು ಎಲ್ಲ ಕೊಯ್ಲೆಲ್ಲ ಆದ್ಮೇಲೆ ಕೆಲವೊಂದು ರೆಂಬೆಗಳನ್ನು ಸವರ್ಬೇಕಾಗುತ್ತೆ. ಸವರೋದ್ರಿಂದಲೂ ದಟ್ಟಣೆ ಕಡಿಮೆ ಮಾಡಬಹುದು, ದಟ್ಟಣೆ ಕಡಿಮೆ ಮಾಡ್ಕೋಬಹುದು. ಇದಾದ್ಮೇಲೆ ಇದರ ಜೊತೆಗೆ ಈ ಹೂ ಬಿಡೋಕೆ ಮುಂಚೆ ಮತ್ತೆ ಕಾಯಿ ಕಚ್ಚಿದ ಕೂಡಲೇ ಕೆಲವು ಕೀಟನಾಶಕಗಳಿದೆ. ಇಮಿಡಾಕ್ಲೋಪ್ರಿಡ್ ಅದು 0.3 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಲ್ಯಾಂಬ್ಡಾ ಸೈಲೋತ್ರಿನ್ ಇದು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಇದನ್ನ ಬೆರೆಸಿ ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಜೊತೆಗೆ ಈ ಕೀಟದ ಹಾವಳಿ ನೋಡ್ಕೊಂಡು ಅವಶ್ಯ ಇದ್ರೆ ಒಂದು

ಪೌಡರ್ ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ ಮಾಡಿದ್ದಾರೆ. ಸೊ ಇದನ್ನು ಸಹ ನಾವು ಬಳಸಿಕೆ ಮಾಡ್ಕೋಬಹುದು. ಆಮೇಲೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಕಾಂಡಕೋರಕ ಈ ಒಂದು ಹಾನಿ ಆಗಿರತಕ್ಕಂತ ಮರಗಳಿಗೆ ಈ ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಆ ಮರನ ನಾವು ಮಾಡೋದಕ್ಕಾಗಿ ಒಂದು 100 ಗ್ರಾಂ ಅಷ್ಟು ಯೂರಿಯಾ, ಆಮೇಲೆ 200 ಗ್ರಾಂ SSP ಮತ್ತು 100 ಗ್ರಾಂ MOP ಈ ರಸಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತ ಚೆನ್ನಾಗಿ ಸುರಿಯೋದ್ರಿಂದ ಏನಾಗುತ್ತೆ, ಪೋಷಕಾಂಶಗಳ ಲಭ್ಯತೆ ಗಿಡ ಬೇಗ ಪುನಶ್ಚೇತನ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನ ಈ ಮಾವಿನ ಬೆಳೆನಲ್ಲಿ ಈ ಲಘು ಪೋಷಕಾಂಶಗಳ ಸಿಂಪಡಣೆ ಕೂಡ ಮಾಡಬೇಕಾಗತ್ತೆ. ಹೌದು, ಈಗ ಮಾವು ಬೆಳೆಗೆ ಇತರೆ ಬೆಳೆಗಳಂತೆ ಸಾರಜನಕ ರಂಜಕ ಪೊಟ್ಯಾಶ್ ಜೊತೆಗೆ ಇತರೆ ಲಘು ಪೋಷಕಾಂಶಗಳ ಅವಶ್ಯಕತೆನು ತುಂಬಾ ಇದೆ. ಇದನ್ನ ನಾವು ಯಾವ ರೀತಿ ಗಮನಿಸಬಹುದು ಅಂತಂದ್ರೆ, ಈ ಕೊರತೆ ಆದಾಗ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಆಮೇಲೆ ಈ ಗಿಣ್ಣುಗಳ ಮಧ್ಯದ ಅಂತರ ಏನಾಗುತ್ತೆ ಕಡಿಮೆ ಆಗ್ತವೆ, ಆಮೇಲೆ ಈ ಎಲೆಗಳು ಸಹ ಈ ಹೂವಿನ ಗೊಂಚಲಂತೆ ಮಾರ್ಪಾಟಾಗ್ತವೆ, ಜೊತೆಗೆ ಹೂವು ಕಾಯಿ ಹಣ್ಣು ಉದುರೋದು ಕಂಡು ಬರುತ್ತೆ, ಆಮೇಲೆ ಈ ಹಣ್ಣಿನ ತಿರುಳು ಏನಿದೆ ಇದರಲ್ಲಿ ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ ಅದು ಕಂಡು ಬರುತ್ತೆ. ಇದರಿಂದ ಗುಣಮಟ್ಟ ಕುಂಠಿತ ಆಗ್ಬಿಟ್ಟು ಕಾಯಿ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಇವೆಲ್ಲ ಸಹ ಲಘು ಪೋಷಕಾಂಶಗಳ ಕೊರತೆಯಿಂದ ಆಗ್ತಕ್ಕಂತ ಕೆಲವು ತೊಂದರೆಗಳು. ಅಂದ್ರೆ ಇದಕ್ಕೆ ಒಂದು ನಿವಾರಣೆ ಹೇಗೆ ಅಂತೀರಿ? ಇದನ್ನ ನಿರ್ವಹಣೆ ಮಾಡ್ಕೋಬೇಕು ಅಂತಂದ್ರೆ IHR ಬೆಂಗಳೂರು ಅವರು ಅಭಿವೃದ್ಧಿ ಪಡಿಸಿರ್ತಕ್ಕಂತ ಈ ಮಾವು ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಇದನ್ನ ಯಾವ ರೀತಿ ಅಂತಂದ್ರೆ, ಪ್ರತಿ 200 ಲೀಟರ್ ನೀರಿಗೆ 1 kg ಈ ಮ್ಯಾಂಗೋ ಸ್ಪೆಷಲ್ ಅನ್ನ, ಇದರ ಜೊತೆಗೆ 20 ನಿಂಬೆ ಹಣ್ಣಿನ ರಸ, ಅದರ ಜೊತೆಗೆ 1 ರೂಪಾಯಿಯ ಬೆಲೆಯ ಒಂದು ಶಾಂಪು ಒಂದು 10 ಪ್ಯಾಕೆಟ್ ಇಷ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಅಟ್ಲೀಸ್ಟ್ 2 ಸಾರಿ ಈ ಜುಲೈ ಇಂದ ಆಗಸ್ಟ್ ಗೆ 1 ಸಾರಿ ಮತ್ತೆ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ಸಾರಿ, ಆಮೇಲೆ ಸಾಧ್ಯ ಆದ್ರೆ ಒಂದು ಬಟಾಣಿ ಗಾತ್ರ ಕಾಯಿ ಆದಾಗ 2-3 ಸಿಂಪರಣೆ ವರ್ಷದಲ್ಲಿ ಮಾಡೋದ್ರಿಂದ ಈ ಕಾಯಿಗಳ ಗುಣಮಟ್ಟ ವಿಶೇಷವಾಗಿ ಹೆಚ್ಚುತ್ತೆ. ಅಂದ್ರೆ ಮುಖ್ಯವಾಗಿ ಜುಲೈ ಆಗಸ್ಟ್ ನಲ್ಲಿ ನಾವು ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗುತ್ತೆ, ನವೆಂಬರ್ ಡಿಸೆಂಬರ್ ಅಲ್ಲಿ ಹೂವನ್ನು ಸೇರಿಸಿ ಸಿಂಪರಣೆ ಮಾಡಬೇಕಾಗುತ್ತೆ, ಮತ್ತೆ ಇನ್ನೊಂದು ತಾವು ಹೇಳಿದಾಗೆ ಗೋಲಿ ಗಾತ್ರದ ಹಂತದಲ್ಲೂ ಇದ್ದಾಗಲೂ ಕೂಡ ಅದನ್ನ ಕಾಯಿಗಳ ಮೇಲೆ ಕೂಡ ಸಿಂಪರಣೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು, ಒಳ್ಳೆ ಗುಣಮಟ್ಟದ ಹಣ್ಣಿನ ಇಳುವರಿಯನ್ನು ಕೂಡ ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತ. ರೈತ ಬಾಂಧವರೇ, ತಮಗೆ ಈ ಮಾವಿನ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9480386651. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9480386651. ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ, ತಾವು ಇದುವರೆಗೂ ಈ ಮಾವಿನ ಬೆಳೆನಲ್ಲಿ ಹೂವಾಡುವಂತಹ ಸಮಯದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಯಾವ ರೀತಿಯಾದಂತಹ ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಮಾವು ಹೂ ಬಿಡುವ ಸಂದರ್ಭದಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ವಿಭಾಗದ ಸಹ ಪ್ರಾಧ್ಯಾಪಕರು ಡಾಕ್ಟರ್ ದೇವರಾಜ್ ಅವರೊಂದಿಗಿನ ಸಂದರ್ಶನವನ್ನ ಇದುವರೆಗೂ ಆಲಿಸಿದಿರಿ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿವಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಾಳಪ್ಪ ಹೊಕ್ಕೇರಿಯವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನ ಕೇಳೋಣ. ನಾಜುಕದ ನಾರಿ ರೋಗಿಣಿ, ನಾಜುಕದ ನಾರಿ ರೋಗಿಣಿ, ತಾರಿ ನಿಂತಾಳ ಮಾಳಿಗೆ ಏರಿ, ನಿಂತಾಳ ಮಾಳಿಗೆ ಏರಿ. ನಿಂತಾಳ ಮಾಳಿಗೆ ಏರಿ ನುಡ್ತಾಳ ಯಾರದೋ ದಾರಿ ದುರ್ನೂಟ ಬೀರಿ ಕೊರಳ ಮಾಡಿ ವಾರಿ ವಾರಿ ಕೊರಳ ಮಾಡಿ ವಾರಿ ವಾರಿ ನಾಜುಕದ ನಾರಿ ರೋಗಿಣಿ ತಾರಿ ನಿಂತಾಳ ಮಾಳಿಗೆ ನಿಂತಾಳ ಮಾಳಿಗೆ ಏರಿ ನುಡ್ತಾಳು ಯಾರದೋ ದಾರಿ ದುರ್ನೂಟ ಬೀರಿ ದುರನ್ನೋಟ ಬಿರಿ ಕೊರಳ ಮಾಡಿ ವಾರಿ ವಾರಿ ವಾರಿ ನಾಲ್ಕು ದನ ಸುರಲೋಕದಿಂದಿಳಿದ ರಂಬಿ ಸುರಲೋಕದಿಂದಿಳಿದ ರಂಬಿ ಸೂತ್ರದ ಗೊಂಬಿ ಹಂಗ ನಗಿ ಮಾರಿ ಹಂಗ ನಗಿ ಮಾರಿ ಬೆರಗಾಗಿ ತಾನು ಚಿರಬಾಗಿ ನಿಲ್ಲಬೇಕಿವಳ ಮುಂದ ಶ್ರೀ ಗೌರಿ ಬೆರಗಾಗಿ ತಾನು ಚಿರಬಾಗಿ ನಿಲ್ಲಬೇಕಿವಳ ಮುಂದ ಶ್ರೀ ಗೌರಿ ಇವಳ ಮುಂದ ಶ್ರೀ ಗೌರಿ ನಾಜುಕದ ನಾರಿ ರಾಗಿಣಿ ನಾಜುಕದ ನಾರಿ ರೋಗಿಣಿ ತಾರಿ ನಿಂತಾಳ ಹದಿನಾರು ಮೀರಿದ ಹರೆ ಭಾರ ಹದಿನಾರ ಹದಿನಾರ ಹದಿನಾರು ಮೀರಿದ ಹರೆ ಭಾರ ಸುತ್ತಮುತ್ತ ತೂರದವ ಶೃಂಗಾರ ಶೃಂಗಾರ ನಿನಗೆ ಒಂದು ಹದ ದಳತಿ ಹೊಸ ರೀತಿ ಅಲಂಕಾರ ಪೂರ ಹೊಸ ರೀತಿ ಅಲಂಕಾರ ಪೂರ ನಾಜುಕದ ನಾರಿ ರೋಗಿಣಿ ತಾರಿ ನಿಂತಾಳ ಮಾಳಿಗೆ ನಿಡ ಗೂದಳ ಸಲಿನ ತಲಿ ತಲಿ ನಿಡ ಗೂದಳ ಸಲಿನ ತಲಿ ಎಡಕ ಬೈ ತಲಿ ಎರಡು ಕಡೆ ಹೇಳಲು ಬೆನ್ನ ಗುಂಟ ಗಾಳಿ ಬಿದ್ದು ಬೆನ್ನ ಗುಂಟ ಇಳಿ ಬಿದ್ದು ಬೆನ್ನ ಗುಂಟ ಇಳಿ ಬಿದ್ದು ತಟ್ಟತಾವು ಮೆಣಕಾಲು ತಟ್ಟತಾವು ಮೊಣಕಾಲು ತಟ ಮೊಣಕಾಲು ತುದಿ ಹೇಳಲು ರೇಷ್ಮೆಯ ಕೂತು ತುದಿ ಹೇಳಲು ರೇಷ್ಮೆಯ ಕೂತು ಕಣ್ಗೆ ಬಲು ಹುಚ್ಚು ಹಿಡಿತದ ಮೆಚ್ಚು ಹಿಡಿತದ ಮೆಚ್ಚು ಎಡಬಲಕ ಎಡಬಲಕ ತೂಗಿ ಒಣದಾಡುತ್ತಾವ ಹೊಸ ಯುಗದ ಹೊಸ ಯುಗದ ಬೆಡಗಿನೊಂದತ್ತು ಹೊಸ ಯುಗದ ಬೆಡಗಿನೊಂದತ್ತು ನಾಜುಕದ ರಾಣಿ ರೋಗಿಣಿ ನಾಜುಕದ ರಾಣಿ ರೋಗಿಣಿ ನಾಜುಕದ ನಾರಿ ರೋಗಿಣಿ ತಾರಿ ನಿಂತಾಳ ಮಾಳಿಗೆ ಏರಿ ನಿಂತಾಳ ಮಾಳಿಗೆ ಏರಿ ನುಡತಾಳೋ ಯಾರದೋ ದಾರಿ ನುಡತಾಳೋ ಯಾರದೋ ದಾರಿ ದೂರನೋಟ ಬೀರಿ ದೂರನೋಟ ಬೀರಿ ನೋಟ ಬೀರಿ ನೋಟ ಬೀರಿ ಕೊರಳ ಮಾಡಿ ವಾರಿ ವಾರಿ ಕೊರಳ ಮಾಡಿ ವಾರಿ ವಾರಿ ನಾಲ್ಕು